ಪುಣ್ಯವನು ಮುಂದೂಡಬೇಕಾತ್ಮ ಇಂದಿನ ಪುಣ್ಯವನು ಮುಂದೂಡಬೇಕಾತ್ಮ ಬಂಧನವೇಕಿದಕ್ಕೆ ಇಂದೂದರ ನಾನೆಯಾಗಿ ಬಂಧನವೇಕಿದಕ್ಕೆ ಇಂದೂದರ ನಾನೆಯಾಗಿ ಸಂದೇಹವಿಲ್ಲವು ತಿಳಿಕಂಡೆ ಆತ್ಮ ಸಂದೇಹವಿಲ್ಲವು ತಿಳಿಕಂಡೆ ಆತ್ಮ ಹರಪು ಸೂರರೆಲ್ಲ ಶರೀರ ದಂಡನೆ ಮಾಡಿ ಅರಿಯಜ ಸೂರರೆಲ್ಲ ಶರೀರ ದಂಡನೆ ಮಾಡಿ ಪರಮಾತ್ಮ ನೊಲಿಸಿದರು ಸುಲಭವಲ್ಲವೇ ನರಪಾಪ ಪುಣ್ಯವನು ನರರ ಚರಗಿಲೆ ಆಗಿ ನರಪಾಪ ಪುಣ್ಯವನು ನರರ ಶರಗಿಲೆ ಆಕೆ ಗುರುಮಾಲಿಂಗತ ಮರೆಯಾಗುತ್ತಿರುವ ಗುರುಮಾಲಿಂಗತ ಮರೆಯಾಗುತ್ತಿರುವ